ಆಕಾಶವಾಣಿ ಕಾರವಾರ. ಯಕ್ಷಗಾನದ ಹಾಡುಗಳು. ಪ್ರಸಂಗ ಪೌರಾಣಿಕ ಪ್ರಸಂಗದ ಆಯ್ದ ಪದ್ಯಗಳು. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ, ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ ಕೋಟ. ಕೇಳಿ ಪೌರಾಣಿಕ ಪ್ರಸಂಗದ ಆಯ್ದ ಪದ್ಯಗಳು. ಶ್ರೀ ಗುರುಗಣಾಧಿಪತಯೇ ನಮಃ. ಪಾಲಿಸು ಗಜ ಮುಖ ಪಾರ್ವತೀ ನಂದನ, ಜಾಲವ ಮಾಡದೆ ಪಾಲಿಸು ಯಮ್ಮನು, ಪಾಲಿಸು ಗಜ ಮುಖ ಪಾರ್ವತೀ ನಂದನ, ಜಾಲವ ಮಾಡದೆ ಪಾಲಿಸು ಯಮ್ಮನು. ಶಂಭು ಕುಮಾರ ಕುಂಭೀನಿ ಗೊಡೆಯ, ನಂಬಿದೆ ನಿಲ್ಲನು ಬೆಂಬಿಡದೆ ಪೊರೆ. ಶಂಭು ಕುಮಾರ ಕುಂಭೀನಿ ಗೊಡೆಯ, ನಂಬಿದೆ ನಿಲ್ಲನು ಬೆಂಬಿಡದೆ ಪೊರೆ. ಪಾಲಿಸು ಗಜ ಮುಖ ಪಾರ್ವತಿ ನಂದನ, ಪರಮಾತ್ಮ ಶ್ರೀ ರಾಮನು ಪರಮಾತ್ಮ ಶ್ರೀ ರಾಮನು, ಯಮ್ಮ ಪುರವರಗೆ ತಾನೆ ಬರುವನು, ಯಮ್ಮ ಪುರವರಗೆ ತಾನೆ ಬರುವನು. ಚರಣ ಪೂಜೆಯ ಮಾಡುತ್ತ ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಬರದೊಳಿವೆನು ನಲಿಯುತ್ತ, ಕಪ್ಪಹಯ ಬರದೊಳಿವೆನು ನಲಿಯುತ್ತ, ಚರಣ ಪೂಜೆಯ ಮಾಡುತ್ತ ಕಪ್ಪಹಯ ಬರದೊಳಿವೆನು ನಲಿಯುತ್ತ. ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ವಿಶ್ವಮೂರ್ತಿಯ ಪರಮ ಪುರುಷ ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವಮೂರ್ತಿಯ ಸ್ಥಿರಚರಾದಿ ಪ್ರಾಣಿ ಹೃದಯದಿ ಸ್ಥಿರಚರಾದಿ ಪ್ರಾಣಿ ಹೃದಯದಿ ವಾಸವಾಗಿ ಇರುವ ಭಜಕರ್ ಅಂತರಂಗದಿ ವಾಸವಾಗಿ ಇರುವ ಭಜಕರ್ ಅಂತರಂಗದಿ ಕರುಣ ನಿಧಿಗೆ ವೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಕರುಣ ನಿಧಿಗೆ ವೇದ ಉಂಟೆ ಶರಣಳೆಂಬ ಮಮತೆಯೊಳಗೆ ಬರದೆ ನಿಲನು ಕರೆಸು ಬೇಗ ತುರಗವ ಅವನರ್ಪಿಸುವೆನು ಬರದೆ ನಿಲನು ಕರೆಸು ಬೇಗ ತುರಗ ಅವನೇ ಅರ್ಪಿಸುವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಕಪ್ಪವಿತ್ತು ಪರಮ ಸಾಯುಜ್ಯ ಪಡೆವೆನು ಪರಮ ಪುರುಷ ವಿಶ್ವಮೂರ್ತಿಯ ಪುರುಷ ವಿಶ್ವ ಮೂರ್ತಿಯ ಚರಿತೆಗಳನ್ನು ಬಲ್ಲೆ ನಾನು ಪರಮ ಪುರುಷ ವಿಶ್ವ ಮೂರ್ತಿಯ ಆ ವಿರಚಿಸಿದ ತಪಗಳಿಗೆ ಸಾರ್ಥಕ ವಿರದ ತೆರೆಗೈದಿರಿ ವಿರಚಿಸಿದ ತಪಗಳಿಗೆ ಸಾರ್ಥಕ ವಿರ ತೆರಗೈದಿರಿ ವೇಗದಿ ತೆರಳಿ ಶತ್ರುವನಡಿಗೆ ವಂದಿಸಿ ಬೇಡಿಕೊಂಬುದು ಬೇಗದಿ ತೆರಳಿ ಶತ್ರುವನಡಿಗೆ ವಂದಿಸಿ ಬೇಡಿಕೊಂಬುದು ತರಳತನವಾಯ್ತೆನುತ ಕುಮುದಿನಿ ಭರದಿ ಮದನಾಕ್ಷಿಯನು ಚೇತನವೆರಸಿ ತರಳತನವಾಯ್ತೆನುತ ಕುಮುದಿನಿ ಭರದಿ ಮದನಾಕ್ಷಿಯನು ಚೇತನವೆರಸಿ ಬೇಗ ಎಬ್ಬಿಸುತ್ತೆಲ್ಲರೂ ಯರಗೆ ಶತ್ರುವಗೆ ಕರುಣಾಬ್ದಿ ಪೋರೆ ಓ ದೆನ್ನ ಕರಳು ನಿನ್ನ ಹೇ ಸೌಮಿತ್ರೀ ಕೊಟ್ಟಿದಳು ಹಯ ಅರಿಯದೀಕೆಯ ಕೊಟ್ಟಿದಳು ಹಯ ದುರಗೆ ಜಾನವೀನೆ ನಿಂದಳು ಕೆಯ ಕಟ್ಟಿದಳು ಹಯ ದುರಗೆ ಜಾನವೀನೇ ನಿಂದಳು ಪರಮ ಪಾತದ ಗೈದಳಿಕೆಯ ತರಳೆ ಎಂದರಿ ಸಲಹ ಬೇಹುದು ಪರಮ ಪಾತದ ಗೈದಳಿಕೆಯ ತರಳೆ ಎಂದರಿ ಸಲಹ ಬೇಹುದು ಕರುಣಾದಿ ಪೊರೆವುದೆನ್ನ ಶತ್ರು ಕನಿಕರದಿ ಮನ್ನಿಸುತ ವೇಗದಿ ಮನದೊಳೆನಿದೆ ಪೇಳಲದ ನಾಗೈವೇನು ಉಪಕೃತಿಯ ಆ ಕರುಣಿಸಿ ಯೋಗಿನಿಗೆ ಕರುಣಿಸಿ ಯೋಗಿನಿಗೆ ಕರದೊಳಗಿದರನ್ನು ಪಿಡಿದು ಸಾಕೇತವ ಕರದೊಳಗಿದರನ್ನು ಪಿಡಿದು ಸಾಕೇತವ ಸ್ಮರಿಸಲು ತೆರಳು ವೀರಿ ಸಾಕೇತವ ಸ್ಮರಿಸಲು ತೆರಳು ವೀರಿ ಕರದೊಳಗಿದರನ್ನು ಪಿಡಿದು ಸಾಕೇತವ ಸ್ಮರಿಸಲು ತೆರಳು ವೀರಿ. ಹರುಷಾದಿ ಶತ್ರುಘ್ನ ಬೆರಳ ಮುದ್ರಿಕೆಯನ್ನು ಕರುಣಿಸಿ ಯೋಗಿನಿಗೆ ಕರದೊಳಗಿದರನ್ನು ಬಿಡಿದು ಸಾಕೇತವ ಸ್ಮರಿಸಲು ತೆರಳುವಿರಿ. ಜೋದೀಗ ಬಾಲನೆ ತಿನ್ನತ್ತ ತೈಯತ್ತ ತಾತೈ ತೈ ತೈಯತ್ತ ತಾತೈ ತೈ ಅರಾರೆ ಚೋದೀಗ ಬಾಲನೆ ನೀನಾರಿಲ್ಲಿ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದನೆ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದನೆ ದೈತಂದೆಯೋ ಅರಿಯ ದೈತಂದೆಯೋ ಪಗಾರು ಬಿಂಕವಾದೇನೋ ಅರಿಯ ದೈತಂದೆಯೋ ಪಗಾರು ಬಿಂಕವಾದೇನು ನೊರಜು ನೀನ ಗೆಣೆಯೇ ನೀ ನೊರಜು ನೀನ ಗೆಣೆಯ ಅರರೆ ಚೋದೀಗ ಬಾಲನೆ ನೀನಾರಿಲ್ಲಿ ಬರುವ ಧೈರ್ಯವ ತೋರ್ದೇನೆ ಅರಿಯ ದೈತಂದೆಯೋ ಪಗಾರು ಬಿಂಕವಾದೇನು ನೊರಜು ನೀಯನ ಗೆಣೆಯೇ ನೀ ನೊರಜು ನೀ ನೊರಜು ನೀಯನ ಗೆಣೆಯ ಜ್ಯೋತಿಗ ಬಾಲನೆ ನೀನಾರಿಲಿ ಬರುವ ಧೈರ್ಯವ ತೋರ್ದೇನೆ ಗುರು ಸಾಂದೀಪರ ಶಿಷ್ಯನು ರಾಮ್ ಇತ್ತರಿಂದ ತಾಗಡದಿತ್ತ ತದಿ ಕುತಕ ತೈಯ ತೈಯ ದಿನ ಗುರು ಸಾಂದಿ ಪರ ಶಿಷ್ಯನು ಗೋಪನ ಕಂದ ಗೋಪನ ಕಂದ ಮುರಳಿ ಮೋಹನನು ನಾನು ಗೋಪನ ಕಂದ ಮುರಳಿ ಮೋಹನನು ನಾನು Thank you. ಗುರು ಸೋತ ನಾನು ಅಪಹರಿಸಿ ತಂದಿಹೇಯೇನೋ ಗುರು ಸೋತ ನಾನು ಅಪಹರಿಸಿ ತಂದಿಹೇಯೇನು ಬರದಿನ್ ಒಪ್ಪಿಸೋ ಎನಗೆ ನೀ ಬರದಿನ್ ಒಪ್ಪಿಸೋ ಎನಗೆ ಗುರು ಸಾಂದಿ ಪರ ಶಿಷ್ಯನೋ ಗೋಪನ ಕಂದ ಗೋಪನ ಕಂದ ಮುರಳಿ ಮೋಹನನೋ ನಾನೋ ಅರೆ ನಿಮಿಲಿತ ನೇತ್ರ ಶಶಿಹಾಸ ಬಿರುತಿಹಾ ಅರೆ ನಿಮಿಲಿತ ನೇತ್ರ ಶಶಿಹಾಸ ಬಿರುತಿಹಾ ಅರೆ ಬಿರಿದ ಚಂದುಟಿಯ ನೊಸಲ ಮೇಲಕ್ಕೆ ಬಲದ ಕರವಿರಿಸಿ ಅರೆ ಬಿರಿದ ಚಂದುಟಿಯ ನಸಲ ಮೇಲಕ್ಕೆ ಬಲವ ಕರವಿರಿಸಿ ಹರಿಯು ನಿದ್ರಾಯೋಗ ವಶವಿರಲು ಶ್ರೀ ಹರಿಯು ನಿದ್ರಾಯೋಗ ವಶವಿರಲು ಮೋಹ ಪರವಶವಾದಳಸಿಕೆ ಶ್ರೀ ಹರಿಯು ನಿದ್ರಾಯೋಗ ವಶವಿರಲು ಮೋಹ ಮೋಹ ಪರವಶವಾದಳ್ ಅಸಿಕೆ ಜನಕನ ಕಂಡಳಾಗ ಕಂಡಳಾಗ ಮಾರ ಜನಕನ ಕಂಡಳಾಗ ಕಂಡಳಾಗ ಮಾರ ಜನಕನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡಳಾಗ ಮಾರ ಜನಕನ ಕಂಡು ಮುದವ ಗೊಂಡು ಪುಳಕವಾಯ್ತು ತನುಮನ ಕಂಡು ಮುದವ ಗೊಂಡು ಪುಳಕ ವಾಯ್ತು ತನುಮನ ಕಂಡು ಮುದವಗೊಂಡು ಪುಳಕವಾಯ್ತು ತನು ಮನ. ಪುಂಡರೀಕ ನೇತ್ರ ನಿಂತು ಗಂಡನ ಹನು ತನಗೆ, ಪುಂಡರೀಕ ನೇತ್ರ ನಿಂತು ಗಂಡನ ಹನು ತನಗೆ. ಸ್ಮರನು ಪುಂಡತನದೋಳ್ ಅಂಬ ಎಸೆವ ಕಂಡು ಸಹಿಸಲೆಂತು ನಾನು. ಸ್ಮರನು ಪುಂಡತನದೋಳ್ ಅಂಬ ಎಸೆವ ಕಂಡು ಸಹಿಸಲೆಂತು ನಾನು. ಕಣ್ಣಳಾಗ ಮಾರ ಜನಕನ ಆ ನೇತ್ರ ನಿಂತು ಗಂಡನನು ತನಗೆ. ಸ್ಮರನು ಪುಂಡತನದೊಳ್ ಅಂಬ ಎಸೆವ ಕಂಡು ಸಹಿಸಲೆಂತು ನಾನು. ಸ್ಮರನು ಪುಂಡತನದೊಳ್ ಅಂಬ ಎಸೆವ ಕಂಡು ಸಹಿಸಲೆಂತು ನಾನು. ಕಂಡಳಾಗ ಮಾರ ಜನಕನ ಮಾರ ಜನಕನ ಕಂಡು ಮುದವಗೊಂಡು ಪುಳಕವಾಯ್ತು ತನು ಮನ. ಕರದೊಳು ಪರಶುಭ ಶಂಕುಶಧರನಿಗೆ ಹರುಷದಿ ಬಗುತರ ಪೊರೆವಗೆ. ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ, ಆರತಿಯ ಬೆಳಗಿರಿ, ಆರತಿ ಎತ್ತಿರಿ. ಗಜ ಮುಖದವಗೆ ಗಣಪಗೆ ಮಂಗಲ. ಇದುವರೆಗೂ ಪೌರಾಣಿಕ ಪ್ರಸಂಗದ ಆಯ್ದ ಪದಗಳನ್ನು ಕೇಳಿದಿರಿ. ಭಾಗವತರು ವಡ್ಡರ್ಸೆ ನಾಗೇಂದ್ರ ಅಡಿಗ, ಮದ್ದಳೆ ಜಿ ಗೋಪಾಲಕೃಷ್ಣಮಯ್ಯ ಕೋಟ. ಕೆಳಗರೆ ಇನ್ನು ಮುಂದೆ ಕಾಳು ಮೆಣಸು ಕುರಿತು ಕೃಷಿ ಮಾಹಿತಿ. ನಮ್ಮ ದೇಶದಲ್ಲಿ ಮುಖ್ಯವಾಗಿ ಕೇರಳ, ಕರ್ನಾಟಕ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕರಿಮೆಣಸಿನ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಕರಿಮೆಣಸನ್ನು ಕೆಂಪು ಮತ್ತು ಇತರೆ ಮಣ್ಣಿನಲ್ಲಿ ಬೆಳೆಯಬಹುದು. ಪಶ್ಚಿಮಘಟ್ಟ ಮತ್ತು ಈಶಾನ್ಯ ಘಟ್ಟದ ಮಣ್ಣು ತುಂಬ ಸವಕಳಿಗೆ ಒಳಪಟ್ಟು ಪೋಷಕಾಂಶಗಳ ಮಟ್ಟ ಕಡಿಮೆ ಆಗ್ತಾ ಇರ್ತದೆ. ಪ್ರಧಾನ ಪೋಷಕಾಂಶಗಳ ನಿರ್ವಹಣೆಯಿಂದ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ. ಹಾಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಬೆಳೆಯನ್ನು ಬೆಳೆಯುವುದಕ್ಕೆ ತುಂಬ ತೊಂದರೆಯಾಗ್ತದೆ. ಮಣ್ಣಿನ ರಸಸಾರ ಅಥವಾ ಪಿಎಚ್ ಕಡಿಮೆಯಾಗಿದ್ದು ಪ್ರಧಾನ ಮತ್ತು ದ್ವಿತೀಯ ಪೋಷಕಾಂಶಗಳ ಅಸಾಧಾರಣ ಸ್ಥಿತಿ, ಕಡಿಮೆ ಪ್ರಮಾಣದ ಲಘು ಪೋಷಕಾಂಶಗಳು, ಸಾವಯವ ಗೊಬ್ಬರ ಕಡಿಮೆ ಬಳಕೆಯಿಂದ ಮಣ್ಣಿನ ಫಲವತ್ತತೆ ತುಂಬ ಕಡಿಮೆ ಆಗ್ತಾ ಇದೆ. ಇಳಿಜಾರು ಪ್ರದೇಶದಲ್ಲಿ ಮೆಣಸಿನ ಬೇಸಾಯ ಮಾಡುವಾಗ ದಕ್ಷಿಣಾಭಿಮುಖವಾಗಿರುವಂತಹ ಜಾಗವನ್ನು ಬಿಟ್ಟು ಉತ್ತರಕ್ಕೆ ಅರ್ಧ ಮತ್ತು ಪೂರ್ವೋತ್ತರ ಭಾಗಕ್ಕೆ ಇಳಿಜಾರಿರುವ ಜಾಗವನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೀಗೆ ಮಾಡುವುದರಿಂದ ಬೇಸಿಗೆಯಲ್ಲಿ ದಕ್ಷಿಣದಿಂದ ಬೀಳುವಂತಹ ಬಿಸಿಲಿನಿಂದ ಬಳ್ಳಿಗಳನ್ನು ಕಾಪಾಡಬಹುದು. ಆಧಾರ ಮರವಾಗಿ ಹಾಲುವಾಣ, ಸಿಲ್ವರ್ ಓಕ್, ಗ್ಲಿರಿಸೀಡಿಯಾ ಮುಂತಾದ ಮರಗಳ ಗಿಡಗಳನ್ನು ಸುಮಾರು 2 ಅಡಿ ಗುಂಡಿಯಲ್ಲಿ ನೆಟ್ಟು ಬೆಳೆಸಬಹುದು. ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನಿಂದ ಮುಚ್ಚಿ 3 ಮೀಟರ್ ಅಂತರದಲ್ಲಿ ಗಿಡವನ್ನು ನಾಟಿ ಮಾಡಬೇಕು. ಪ್ರತಿ ಹೆಕ್ಟೇರ್ಗೆ ಸುಮಾರು 1100 ನೆರಳು ಗಿಡಗಳನ್ನು ನೆಡಬಹುದು. ಆಧಾರ ಮರದ ಉತ್ತರ ಭಾಗದಲ್ಲಿ ಆಧಾರ ಮರದಿಂದ ಸುಮಾರು 1 ಅಡಿ ದೂರದಲ್ಲಿ 2 ಘನ ಅಡಿ ಗುಂಡಿಯನ್ನು ತೋಡಿ ಅದರಲ್ಲಿ ಮೇಲ್ಮಣ್ಣು, 5 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ, 50 ಗ್ರಾಂನಷ್ಟು ರಾಕ್ ಫಾಸ್ಫೇಟ್, 1 ಕಿಲೋ ಬೇವಿನ ಹಿಂಡಿ ಮತ್ತು 50 ಗ್ರಾಂ ಟ್ರೈಕೋಡರ್ಮವನ್ನು ಕರಿಮೆಣಸು ನೆಡುವಾಗ ಹಾಕಿ ಮುಚ್ಚಬೇಕಾಗ್ತದೆ. ಪ್ರತಿ ಗುಂಡಿಗೂ ಸುಮಾರು 2-3 ಬೇರು ಬರೆಸಿರುವಂತಹ ಕರಿಮೆಣಸಿನ ಗಿಡಗಳನ್ನು ಉತ್ತರಾಭಿಮುಖವಾಗಿ ನಾಟಿ ಮಾಡಬೇಕು. ಕನಿಷ್ಠ 1 ಗೆಣ್ಣು ಭೂಮಿಯಲ್ಲಿ ಸೇರಿರಬೇಕು. ಮೆಣಸಿನ ಬೆಳೆಯು ಬೆಳೆದಂತೆಲ್ಲ ಅದನ್ನು ನೆರಳಿನ ಮರಕ್ಕೆ ನಾರಿನಿಂದ ಕಟ್ಟಬೇಕಾಗ್ತದೆ. ಹೊಸದಾಗಿ ನಾಟಿ ಮಾಡಿರುವ ಬಳ್ಳಿಯು ಒಣಗದ ಹಾಗೆ ಕೃತಕ ನೆರಳನ್ನು ಬೇಸಿಗೆಯಲ್ಲಿ ಒದಗಿಸಬೇಕಾಗ್ತದೆ. 2ನೇ ವರ್ಷದ ಗಿಡಗಳಿಗೆ ಈ ಬೇಸಾಯ ಕ್ರಮಗಳನ್ನು ಅನುಸರಿಸುವುದರ ಜೊತೆಗೆ ಮರದ ನೆರಳನ್ನು ನಿಯಂತ್ರಿಸುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಮರದ ನೆರಳು ಬಳ್ಳಿಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಇಟ್ಕೊಳ್ಬೇಕು. ಅಧಿಕ ನೆರಳು ಇದ್ದ ಪಕ್ಷದಲ್ಲಿ ಹೂಗಳು ಕಡಿಮೆಯಾಗಿ ಇಳುವರಿಯೂ ಕೂಡ ಕಡಿಮೆಯಾಗ್ತದೆ. ಹಾಗೂ ಬಳ್ಳಿಯು ಹೂ ಬಿಡುವಾಗ ಮತ್ತು ಕಾಳುಗಳು ಹಣ್ಣಾಗುವಾಗ ಕೀಟಗಳ ಬಾಧೆ ಜಾಸ್ತಿ ಆಗಬಹುದು. ಮಳೆಗಾಲದಲ್ಲಿ ಮಣ್ಣಿನ ಸವೆತವನ್ನು ತಡೆಯುವುದಕ್ಕೆ ಮುಚ್ಚಿಗೆಯನ್ನ ಬೆಳೆಗಾಲದ ಬೇರೆ ಬೇರೆ ಗಿಡಗಳನ್ನ ಬೆಳೆಸುವಂತಹದ್ದು ಒಳ್ಳೆಯದು. ಬೇಸಿಗೆಯಲ್ಲಿ ಒಣಗುವುದರಿಂದ ಮೇಲ್ಮಣ್ಣಿಗೆ ದಪ್ಪ ಹೊದಿಕೆಯನ್ನು ಕೂಡ ಕೊಟ್ಟ ಹಾಗಾಗ್ತದೆ. ಕರಿಮೆಣಸಿನ ಗಿಡಗಳ ಬೆಳವಣಿಗೆಗೆ ಮತ್ತು ಉತ್ತಮ ಅಭಿವೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಹಾಗೂ ರಾಸಾಯನಿಕ ಗೊಬ್ಬರವನ್ನು ಕೂಡ ಕೊಡುವಂತಹ ಅಗತ್ಯ ಇರ್ತದೆ. 3ನೇ ವರ್ಷದ ನಂತರ ಕರಿಮೆಣಸಿನ ರಸಗೊಬ್ಬರ ನಿರ್ವಹಣೆಯನ್ನು ಈ ರೀತಿಯಾಗಿ ಹೇಳಬಹುದು. ಪ್ರತಿ ಬಳ್ಳಿಗೆ ಪ್ರತಿ ವರ್ಷಕ್ಕೆ ಸುಮಾರು 140 ಗ್ರಾಂನಷ್ಟು ಸಾರಜನಕ, 55 ಕಿಲೋದಷ್ಟು ರಂಜಕ ಹಾಗೂ 270 ಗ್ರಾಂನಷ್ಟು ಪೊಟ್ಯಾಶ್ ಇಷ್ಟನ್ನು ಒದಗಿಸಬೇಕಾಗ್ತದೆ. ಈ ಪ್ರಮಾಣದಲ್ಲಿ 1/3 ಭಾಗವನ್ನು ಮೊದಲನೇ ವರ್ಷ ಕೊಡಬೇಕು, 2/3 ಭಾಗವನ್ನು 2ನೇ ವರ್ಷ ಹಾಗೂ ಪೂರ್ಣ ಪ್ರಮಾಣದ ಗೊಬ್ಬರವನ್ನು 3 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿರುವಂತಹ ಗಿಡಗಳಿಗೆ ಕೊಡಬೇಕಾಗ್ತದೆ. ಗೊಬ್ಬರವನ್ನು ಕೊಡಬೇಕಿದ್ರೆ ವರ್ಷದಲ್ಲಿ 2 ಬಾರಿ ಮೇ ಜೂನ್ ತಿಂಗಳಿನಲ್ಲಿ ಹಾಗೂ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಂಗಡಿಸಿ ಕೊಡುವಂತಹದ್ದು ಒಳ್ಳೆಯದು. ಇದರಿಂದ ಪೋಷಕಾಂಶ ನಷ್ಟ ಆಗುವುದನ್ನು ತಪ್ಪಿಸಬಹುದು. ಗೊಬ್ಬರವನ್ನು ಮೆಣಸಿನ ಬಳ್ಳಿಯ ಬುಡದಿಂದ ಕನಿಷ್ಠ ಪಕ್ಷ 1 ಅಡಿ ದೂರದಲ್ಲಿ ಹಾಕಬೇಕು ಹಾಗೂ ತೆಳುವಾಗಿ ಮಣ್ಣಿನಿಂದ ಮುಚ್ಚಿದ್ರೆ ಒಳ್ಳೆಯದು. ಮಳೆಗಾಲದ ಆರಂಭದಲ್ಲಿ ಸಾವಯವ ಗೊಬ್ಬರವನ್ನು ಕೊಟ್ಟಿರಬೇಕು. ಇಲ್ಲಿ ಹಟ್ಟಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಪ್ರತಿ ಬಳ್ಳಿಗೆ ಸುಮಾರು 10 ಕಿಲೋದ ಹಾಗೆ ಕೊಡಬೇಕಾಗ್ತದೆ. 1 ಕಿಲೋಗ್ರಾಂ ಬೇವಿನ ಹಿಂಡಿಯನ್ನು ಹಾಕಿದ್ರೆ ಒಳ್ಳೆಯದು. ಜೈವಿಕ ಗೊಬ್ಬರವಾದ ಅಜೋಸ್ಪೈರಿಲಮ್ ಅನ್ನು 100 ಗ್ರಾಂ ಅನ್ನು ಪ್ರತಿ ಬಳ್ಳಿಗೆ ಹಾಕ್ತಾ ಇದ್ರೆ 50% ಸಾರಜನಕವನ್ನು ಕಡಿಮೆ ಮಾಡಬಹುದು. ಸತು ಮತ್ತು ಮ್ಯಾಗ್ನೀಷಿಯಂ ಕೊರತೆ ಇರುವಂತಹ ಮಣ್ಣಿಗೆ 0.25 ಸತುವಿನ ಸಲ್ಫೇಟ್ ದ್ರಾವಣವನ್ನು ವರ್ಷದಲ್ಲಿ 2 ಸಾರಿ ಅಂದರೆ ಮಳೆಗಾಲದ ಆರಂಭದಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸಿಂಪಡಿಸಿ 150 ಗ್ರಾಂ ಪ್ರತಿ ಬಳ್ಳಿಯ ಬುಡಕ್ಕೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಹಾಕಬೇಕು. ಪ್ರತಿ ವರ್ಷ ಪ್ರತಿ ಬಳ್ಳಿಗೆ ಸುಮಾರು 600 ಗ್ರಾಂನಷ್ಟು ಸುಣ್ಣವನ್ನು ಕೊಟ್ಟರೆ ಒಳ್ಳೆಯದು. ಇತ್ತೀಚಿನ ವರ್ಷಗಳಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂನ ಬಳಕೆ ಹೆಚ್ಚಾಗ್ತಾ ಇದೆ. ಆದರೆ ದ್ವಿತೀಯ ಪ್ರಮಾಣದ ಪೋಷಕಾಂಶಗಳು ಹಾಗೂ ಲಘು ಪೋಷಕಾಂಶಗಳ ಬಳಕೆ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಬೆಳೆಗಳ ಬೆಳವಣಿಗೆ ಏರುಪೇರಾಗ್ತಾ ಇದೆ. ಆದ್ದರಿಂದ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಪ್ರತಿ ಬೆಳೆಯ ಅವಶ್ಯಕತೆಗೆ ತಕ್ಕ ಹಾಗೆ ತಯಾರಿಸಿ ಉತ್ಪಾದನೆಯಡಿ ತಲುಪಿಸುವುದರಿಂದ ಕರಿಮೆಣಸಿನ ಗುಣ ಮತ್ತು ಉತ್ಪಾದನೆಯನ್ನು ಉತ್ತಮಪಡಿಸಬಹುದು. ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಇಲ್ಲಿಯ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಸಂಬಾರು ಬೆಳೆಗಳಾದ ಕರಿಮೆಣಸು, ಏಲಕ್ಕಿ, ಶುಂಠಿ ಹಾಗೂ ಅರಿಶಿನ ಬೆಳೆಗಳ ಅವಶ್ಯಕತೆಗೆ ಅನುಗುಣವಾಗಿ ಈಗಾಗಲೇ ಕಂಡುಹಿಡಿದು ಉತ್ಪಾದನೆ ಮಾಡಿ ರೈತರ ತಾಕುಗಳಲ್ಲಿ ಪರೀಕ್ಷಿಸಿ ಉತ್ತಮ ಇಳುವರಿಯನ್ನು ಪಡೆದು ತೋರಿಸಲಾಗಿದೆ. ಕರಿಮೆಣಸಿನ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಎಲೆ ಪೋಷಕಾಂಶಗಳ ಸಾಮಾನ್ಯ ವಿಶ್ಲೇಷಣೆಗೆ ಅನುಗುಣವಾಗಿ ದ್ವಿತೀಯ ಪೋಷಕಾಂಶವಾದ ಮೆಗ್ನೀಷಿಯಂ ಹಾಗೂ ಲಘು ಪೋಷಕಾಂಶಗಳಾದ ಸತು ಮತ್ತು ಬೋರಾನ್ ಅನುಗುಣವಾಗಿ ತಯಾರು ಮಾಡಬೇಕು. ಈ ಪೋಷಕಾಂಶದ ಮಿಶ್ರಣವನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ 10-30% ಇಳುವರಿ ಹೆಚ್ಚುವುದು ಕಂಡುಬಂದಿದೆ. ಕರಿಮೆಣಸಿನ ಬಳ್ಳಿಗಳಿಗೆ 2-3 ಬಾರಿ 5 ಗ್ರಾಂ ಪ್ರತಿ ಲೀಟರ್ನಲ್ಲಿ ಕರಗಿಸಿ ಸಿಂಪರಣೆಯನ್ನ ಕೊತ್ತುಗಳು ಬರುವ ಸಂದರ್ಭದಲ್ಲಿ ತಿಂಗಳಿಗೆ 1 ಸಾರಿ ಕೊಡಬಹುದು. ಈ ಮಿಶ್ರಣವನ್ನು ಇತರ ಪೋಷಕಾಂಶಗಳ ಜೊತೆ ಮತ್ತು ಸಂಯುಕ್ತ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿಯೂ ಕೂಡ ಒದಗಿಸಬಹುದು. ಈ ಮಿಶ್ರಣವನ್ನು ಸಾವಯವ ಕೃಷಿಯಲ್ಲಿ ನಿರ್ದಿಷ್ಟ ಪ್ರಮಾಣದಲ್ಲಿ ಉಪಯೋಗಿಸಬಹುದು. ಕರ್ನಾಟಕ ಮತ್ತು ಕೇರಳ ರೈತರ ಕರಿಮೆಣಸಿನ ತೋಟಗಳಲ್ಲಿ ಸಿಂಪರಣೆ ಮಾಡಿ 10-30% ಅಧಿಕ ಇಳುವರಿಯನ್ನು ಪಡೆಯಲಾಗಿದೆ. ಇದರ ಜೊತೆಗೆ ಕರಿಮೆಣಸಿನ ಒಣ ಇಳುವರಿ ಮತ್ತು ಪ್ರತಿ ಲೀಟರ್ ಕಾಳುಗಳ ತೂಕವೂ ಕೂಡ ಜಾಸ್ತಿಯಾಗಿರುವುದು ಕಂಡುಬಂದಿದೆ. ಕರಿಮೆಣಸಿನಲ್ಲಿ ವಿವಿಧ ಸಸ್ಯ ಸಂರಕ್ಷಣೆ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗ್ತದೆ. ಪ್ರಮುಖವಾಗಿ ಬಾಧಿಸುವಂತಹ ರೋಗಗಳು ತಂದರೆ ಶೀಘ್ರ ಸೊರಗು ರೋಗ ಅಥವಾ ಪಾದ ಕುಳಿಯುವಂತಹ ರೋಗ, ಇವು ಫೈಟಾಪ್ತಿರಾ ಕ್ಯಾಪ್ಸಿಸ್ ಎನ್ನುವಂತಹ ಶಿಲೀಂಧ್ರದಿಂದ ಬರುವಂತಹದ್ದಾಗಿದ್ದು ಇದು ಮೆಣಸಿಗೆ ಬರುವಂತಹ ಎಲ್ಲ ರೋಗಗಳಿಗಿಂತ ಅತ್ಯಂತ ಹಾನಿಕಾರಕವಾದಂತಹ ರೋಗವಾಗಿದೆ. ಸಾಮಾನ್ಯವಾಗಿ ಮುಂಗಾರು ಆರಂಭದಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಈ ರೋಗವು ಬಳ್ಳಿಯ ಎಲ್ಲ ಭಾಗಗಳಿಗೆ ಬರಬಹುದು. ರೋಗದ ಲಕ್ಷಣಗಳು ಸಸ್ಯದ ಭಾಗ ಮತ್ತು ಸ್ಥಳದ ಮೇಲೆ ಅವಲಂಬಿಸಿರುತ್ತದೆ. ಕ್ವಿಕ್ ವಿಲ್ಟ್ ಅಥವಾ ಶೀಘ್ರ ಸೊರಗ ರೋಗದ ಲಕ್ಷಣಗಳು ಈ ರೀತಿಯಾಗಿರ್ತವೆ. ಒಂದು ಅಥವಾ ಎರಡು ಕಪ್ಪು ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ಈ ಚುಕ್ಕೆಗಳಲ್ಲಿ ಶಿಲೀಂಧ್ರದ ದಾರಗಳು ಬೆಳೆಯುವುದನ್ನು ಕಾಣಬಹುದು. ಈ ಚುಕ್ಕೆಗಳು ದೊಡ್ಡದಾಗಿ ಎಲೆಗಳು ಕಪ್ಪಾಗಿ ಬೀಳುತ್ತವೆ. ಶಿಲೀಂಧ್ರದ ಸೋಂಕು ತಗುಲಿದ ಹೊಸ ಎಲೆಯು ಭೂಮಿಯ ಮೇಲೆ ಬೆಳೀತಾ ಇರುವಂತಹ ಹೊಸ ಬಳ್ಳಿಯ ತುದಿಗಳು ಕಪ್ಪಾಗ್ತವೆ. ಈ ರೀತಿ ಸೋಂಕು ತಗುಲಿದ ಎಳೆಯ ಎಲೆ ಮತ್ತು ಹಾಸಿಕೊಂಡಿರುವ ಬಳ್ಳಿಯಿಂದಾಗಿ ಮಳೆ ಪ್ರಾರಂಭವಾದೊಡನೆ ಶೀಘ್ರವಾಗಿ ಇಡೀ ಬಳ್ಳಿಗೆ ಈ ರೋಗವು ಹರಡಬಹುದು. ಒಂದು ವೇಳೆ ಮುಖ್ಯ ಕಾಂಡ ಅಥವಾ ತುದಿ ಈ ಸೋಂಕಿಗೆ ಒಳಗಾದರೆ ಹೊಸದಾಗಿ ಬರ್ತಾ ಇರುವಂತಹ ಮೆಣಸಿನ ಗುಂಚರುಗಳು ಕಪ್ಪು ಚುಕ್ಕೆ ಹೊಂದಿ ಉದುರಿ ಹೋಗಬಹುದು. ಕವಲುಗಳು ಬಳ್ಳಿಯ ಗಣ್ಣಿನ ಭಾಗದಲ್ಲಿ ಮುಂದೆ ಹೋಗಿ ಇಡೀ ಬಳ್ಳಿಯೇ ಒಣಗಿ ಹೋಗುತ್ತದೆ. ಒಂದು ವೇಳೆ ಈ ರೋಗವು ಆಹಾರ ಸರಬರಾಜು ಮಾಡುವ ಬೇರಿಗೆ ತಗುಲಿದರೆ ರೋಗದ ಲಕ್ಷಣಗಳು ಮಳೆಗಾಲದ ನಂತರ ಕಾಣಿಸಿಕೊಳ್ಳಬಹುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಬಳ್ಳಿಯ ಭಾಗಗಳು ಒಣಗಿ ಬೀಳುವಂತಹದ್ದು ಇದರ ಮುಖ್ಯವಾದಂತಹ ಲಕ್ಷಣ. ಇದು ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ ಸಾಮಾನ್ಯವಾಗಿ ಕಾಣಿಸುತ್ತದೆ. ಈ ಬಳ್ಳಿಗಳು ಮಳೆಗಾಲದಲ್ಲಿ ಪುನಃ ಚೇತರಿಸಿಕೊಂಡು ಬೇರು ಮತ್ತು ಬಳ್ಳಿಯ ಬುಡಕ್ಕೆ ರೋಗ ಹರಡಿದಾಗ ಇವುಗಳು ಕೊಳೆತು ಬಳ್ಳಿಯು ನಶಿಸಿ ಹೋಗುತ್ತದೆ. ಸಮಗ್ರ ರೋಗ ನಿಯಂತ್ರಣ ಪದ್ಧತಿಯನ್ನು ಅನುಸರಿಸುವುದರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಇದರಲ್ಲಿ ಮುಖ್ಯವಾಗಿ ಸಸ್ಯ ನೈರ್ಮಲೀಕರಣವು ಕೂಡ ಮುಖ್ಯವಾದಂತಹದ್ದು. ರೋಗ ಬಂದಿರುವಂತಹ ಬಳ್ಳಿಗಳನ್ನು ತೋಟದಿಂದ ಬೇರು ಸಹಿತ ತೆಗೆದು ನಾಶಪಡಿಸಬೇಕು. ಹೀಗೆ ಮಾಡುವುದರಿಂದ ರೋಗಕ್ಕೆ ಕಾರಣವಾಗುವ ಶಿಲೀಂಧ್ರವನ್ನು ಕಡಿಮೆ ಮಾಡಬಹುದು. ತೋಟಕ್ಕೆ ಬೇಕಾದಂತಹ ಬೇರು ಬಿಟ್ಟ ಬಳ್ಳಿಗಳನ್ನು ಮತ್ತು ಬಳ್ಳಿಗಳನ್ನು ರೋಗರಹಿತ ತೋಟಗಳಿಂದ ಮತ್ತು ನರ್ಸರಿಗಳಿಂದ ಸಂಗ್ರಹಿಸಬೇಕು. ಸೂರ್ಯನ ರಶ್ಮಿಯಿಂದ ಒಣಗಿಸಿದ ಅಥವಾ ರಾಸಾಯನಿಕಗಳಿಂದ ಸಂಸ್ಕರಿಸಿದ ನರ್ಸರಿ ಮಿಶ್ರಣವನ್ನು ನರ್ಸರಿಯಲ್ಲಿ ಉಪಯೋಗಿಸಬೇಕು. ಬೇಸಾಯ ಪದ್ಧತಿಗಳು ಅಂತಂದರೆ ಸಮರ್ಪಕ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬೇಸಾಯ ಕ್ರಮಗಳಾದ ಅಗತ್ಯ ಮೊದಲಾದವುಗಳಿಂದ ಬೇರಿಗೆ ಉಂಟಾಗುವಂತಹ ಹಾನಿಯನ್ನು ತಡೆಗಟ್ಟಬೇಕು. ಹೊಸದಾಗಿ ಬರ್ತಾ ಇರುವಂತಹ ಬಳ್ಳಿಯ ಕವಲುಗಳನ್ನು ನೆಲಕ್ಕೆ ಬೀಳದ ಹಾಗೆ ಮೇಲೆ ಎತ್ತಿ ಕಟ್ಟಬೇಕು ಅಥವಾ ಕತ್ತರಿಸಿ ತೆಗೆಯಬೇಕು. ರಾಸಾಯನಿಕ ಹತೋಟಿ ವಿಧಾನವಾಗಿ ಪ್ರತಿ ಬಳ್ಳಿಗೆ 5-10 ಲೀಟರ್ ಶೇಕಡಾ 0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಬಳ್ಳಿಯ ಬುಡಕ್ಕೆ ಸುರಿಬೇಕಾಗುತ್ತದೆ. ಶೇಕಡಾ 1 ಬೋರ್ಡೋ ಮಿಶ್ರಣವನ್ನು ಬಳ್ಳಿಗೆ ಸಿಂಪಡಿಸಬೇಕು. ಈ ಎರಡು ಕ್ರಮಗಳನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ 2 ಬಾರಿ ಕೊಡಬೇಕಾಗುತ್ತದೆ. ಮಳೆ ಮುಂದುವರೆದರೆ 3 ಬಾರಿ ಶೇಕಡಾ 0.2 ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣವನ್ನು ಬಳ್ಳಿಯ ಬುಡಕ್ಕೆ ಸುರಿಬೇಕಾಗುತ್ತದೆ. ಇದುವರೆಗೆ ಕಾಳು ಮೆಣಸು ಕುರಿತು ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಮೈಗ್ರೇನ್ ಕುರಿತು ಆರೋಗ್ಯ ಮಾಹಿತಿ. ಮೈಗ್ರೇನ್ ಎನ್ನುವಂತಹದ್ದು ಮನುಷ್ಯರನ್ನು ಕಾಡುವಂತಹ ಒಂದು ತಲೆನೋವಿನ ವಿಚಾರ. ಪದೇ ಪದೇ ತಲೆನೋವು ಮರುಕಳಿಸುವಂತಹದ್ದು. ಇದು ತೀವ್ರಗೊಂಡಾಗ ವಾಕರಿಕೆ, ವಾಂತಿ, ಬೆಳಕು ಮತ್ತು ಶಬ್ದಕ್ಕೆ ಹೆಚ್ಚು ಸಂವೇದನೆಗೊಳ್ಳುವುದು, ಈ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸುವುದು ಕೂಡ ಕಷ್ಟವಾಗ್ತದೆ. ಮಾನಸಿಕ ಕಿರಿಕಿರಿಯಾಗಿ ಉದ್ವೇಗಗೊಳ್ಳುವುದು, ಸಿಟ್ಟಾಗುವ ಸ್ವಭಾವವು ಕ್ರಮೇಣ ಜೊತೆಯಾಗ್ತದೆ. ಮಳೆ ಮತ್ತು ಚಳಿಗಾಲದಲ್ಲಿ ಮೈಗ್ರೇನ್ನ ಸಮಸ್ಯೆ ಹೆಚ್ಚಾಗಿ ಕಾಡುವಂತಹದ್ದು. ಒಂದು ಅಂದಾಜಿನ ಪ್ರಕಾರ ಜೀವನದಲ್ಲಿ ಬಹುವರ್ಷಗಳ ಕಾಲ ಕಾಡುವ ಅಸ್ವಸ್ಥತೆಗಳ ಪಟ್ಟಿಯಲ್ಲಿ ಮೈಗ್ರೇನ್ಗೆ 7 ಸ್ಥಾನ. ಸಾಮಾನ್ಯವಾಗಿ ಇದು 20-30 ವಯಸ್ಸಿನಲ್ಲಿ ಶುರುವಾಗ್ತದೆ. ಗರಿಷ್ಠ ತೊಂದರೆಯನ್ನು ನೀಡುತ್ತದೆ. ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚಾಗಿರುತ್ತದೆ. ಮೈಗ್ರೇನ್ ಸಮಸ್ಯೆ ಇರುವವರಲ್ಲಿ ದೃಷ್ಟಿ ಮಂಜಾದಂತೆ ಅನಿಸಬಹುದು. ಕಣ್ಣುಗಳ ಮಧ್ಯೆ ಪ್ರಭಾವಳಿ ಸುತ್ತುತ್ತಿರುವ ಹಾಗೆ ಭಾಸವಾಗ್ತದೆ. ಬೇರೆ ಬೇರೆ ರೀತಿಯ ಬೆಳಕಿನ ಬಿಂಬಗಳು ಕಣ್ಣಿನಲ್ಲಿ ಕಾಣಿಸಿಕೊಳ್ಳಬಹುದು. ಕೆಲವರಿಗೆ ತಾತ್ಕಾಲಿಕ ಕುರುಡುತನವೂ ಬರಬಹುದು. ದೃಷ್ಟಿ ಮಬ್ಬಾಗಬಹುದು. ಇವೆಲ್ಲ ಪ್ರಕ್ರಿಯೆಗಳಿಂದ ತಲೆಯಲ್ಲಿ ಏನೋ ಹಿಂಸೆ ಶುರುವಾಗ್ತದೆ. ಹಸಿವು ಹೆಚ್ಚಾಗ್ತದೆ. ಪದೇ ಪದೇ ಮೂತ್ರ ಹೋಗ್ತದೆ. ಶರೀರದ ಆಯಾಸ ಹೆಚ್ಚಾಗ್ತದೆ. ವಾತಾವರಣದಲ್ಲಿ ಚಳಿ, ಗಾಳಿ, ಮಳೆ ಇದ್ರಂತೂ ಈ ರೋಗದ ಪ್ರವೇಶ ಸುಲಭವಾಗ್ತದೆ. ಮೈಗ್ರೇನ್ ಎನ್ನುವಂತಹದ್ದು ಬೇರೆ ಬೇರೆ ರೋಗಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳನ್ನು ತೋರಿಸಬಹುದು. ಮೈಗ್ರೇನ್ ತಡೆಗಟ್ಟುವುದಕ್ಕೆ ಏನು ಮಾಡಬಹುದು? ತಿಂಗಳಲ್ಲಿ 3-4 ಸಲ ತಲೆನೋವು ಕಾಣಿಸಿಕೊಂಡಾಗ ರೋಗ ನಿರೋಧಕ ಔಷಧಿಗಳನ್ನು ಬಳಸಿದಲ್ಲಿ ಮೈಗ್ರೇನ್ ಅನ್ನು ತಡೆಗಟ್ಟಬಹುದು. ಎಲ್ಲ ಮೈಗ್ರೇನ್ ರೋಗಿಗಳಿಗೂ ಅವರ ತಲೆನೋವಿನ ಸಮಸ್ಯೆಗೆ ಕಾರಣವಾಗುವ ಅಂಶಗಳಿರುತ್ತವೆ. ಆ ನಿರ್ದಿಷ್ಟ ಕಾರಣಗಳನ್ನು ಪತ್ತೆ ಹಚ್ಚಿಕೊಂಡು ಅವುಗಳನ್ನು ನಿಯಂತ್ರಿಸುವುದರಿಂದ ಮೈಗ್ರೇನ್